ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಫೆಬ್ರವರಿ 10 ವಿಶ್ವ ಬೇಳೆಕಾಳು ದಿನ ಅಂತ ನಾವು ಆಚರಿಸ್ತೀವಿ. ಈ ಒಂದು ದಿನದ ಮಹತ್ವ ಏನು ಮತ್ತು ನಮ್ಮ ಆಹಾರದಲ್ಲಿ ಮತ್ತು ನಮ್ಮ ಕೃಷಿನಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗಳ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ HM ಅತಿಕೂರ್ ರೆಹಮಾನ್ ಅವರು. ನಮಸ್ಕಾರ ಡಾಕ್ಟರ್ ಅತಿಕೂರ್ ರೆಹಮಾನ್ ಅವರೇ. ನಮಸ್ಕಾರ. ಈಗ ಮೊದಲಿಗೆ ಫೆಬ್ರವರಿ 10 ವಿಶ್ವ ಬೇಳೆಕಾಳು ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ, ಏನಿದ್ರ ಮಹತ್ವ ಅಂತೀರಿ? ನಾವೀಗ ನಮ್ಮ ಪ್ರಪಂಚದಲ್ಲಿ ನೋಡಿದಾಗ ಈ ಸೃಷ್ಟಿಯಲ್ಲಿ ಮಾನವ ಒಬ್ಬ ಮೇಲ್ಪಂಕ್ತಿಯಲ್ಲಿರುವಂತಹ ಒಂದು ಜೀವಿ, ಯಾಕಂದರೆ ಅವನಿಗೆ ಮಿದುಳಿದೆ. ಸೊ ಆ ಮಿದುಳಿಗೆ ನಮಗೆ ಈಗ ಏನು ನಾವು ಆಹಾರ ಪದ್ಧತಿ ಇದೆಯೋ ಅದು ನಮ್ಮ ದೇಹದ ಬೆಳವಣಿಗೆ ಮತ್ತು ಮಿದುಳಿಗೆ ಎರಡಕ್ಕೂ ಪೂರಕವಾಗಿರಬೇಕು. ಹಾಗೆ ನೋಡಿದಾಗ ನಮಗೆ ಪ್ರೋಟೀನ್ ಅಂಶ ಏನಿದೆಯೋ ಅದು ಮಿದುಳಿಗೆ ಮತ್ತು ಬೇರೆ ದೇಹದ ಭಾಗಗಳಿಗೆ ತುಂಬಾ ಮುಖ್ಯ. ಅದರಲ್ಲಿರುವಂತಹ ಅಮಿನೋ ಆಮ್ಲಗಳು ನಮ್ಮ ಒಂದು ಮಾನಸಿಕ ಬೆಳವಣಿಗೆಗೆ ತುಂಬ ಸಹಾಯಕಾರಿ. ಸೊ ಇದನ್ನು ನಾವು ಪ್ರೋಟೀನ್ ತಗೊಳ್ತೀವಿ. ಸೊ ಒಬ್ಬ ಮನುಷ್ಯನಿಗೆ ತೂಕದ ಆಧಾರದ ಮೇಲೆ 1 ಕಿಲೋ ತೂಕ ಇದ್ರೆ 1 ಗ್ರಾಮ್ನಷ್ಟು ಪ್ರೋಟೀನ್ ಬೇಕಾಗುತ್ತೆ. ಸೊ ಈ ಪ್ರೋಟೀನ್ ಏನಿದೆಯೋ ಅದನ್ನ ಕೊಡುವಂತಹ ಒಂದು ಸಸ್ಯ ಮೂಲದ ಆಹಾರನೇ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯ ಅಂತ ಹೇಳಿದ ತಕ್ಷಣನೇ ನಮಗೆ ಜ್ಞಾಪಕ ಬರೋದು ಏನಂತ ಹೇಳಿದ್ರೆ ಆ ಧಾನ್ಯ ಏನಿದೆ ಒಡೆದ್ರೆ 2 ಹೋಳಾಗುತ್ತೆ, ಬೆಳೆಗಳು ನೋಡ್ತೀವಿ. ಸೊ ಇದು ಬೇಳೆಕಾಳುಗಳು. ಬೇಳೆಕಾಳುಗಳು ದ್ವಿದಳ ಧಾನ್ಯಗಳು ಸ್ವಲ್ಪ ವ್ಯತ್ಯಾಸ ಇದೆ, ಅದರಲ್ಲೂ ನಾವು ತಿಳ್ಕೊಬೇಕಾಗುತ್ತೆ. ಏನಂತ ಹೇಳಿದ್ರೆ ಈ ಬೇಳೆಕಾಳುಗಳು ದ್ವಿದಳ ಧಾನ್ಯಗಳ ಒಂದು ಗುಂಪು, ಆದರೆ ಈ ಬೇಳೆಕಾಳುಗಳು ಏನಿದೆ ಈ ಗಟ್ಟಿ ಕಾಳುಗಳಿಗೆ ನಾವು ಬಳಸುವಂತಹ ಬೆಳೆ. ಈಗ ನಾವು ಎಣ್ಣೆಗೆ ಆಗಲಿ ಅವು ಬೇಳೆಕಾಳುಗಳೇನೆ, ಎಣ್ಣೆಕಾಳು ಬೆಳೆಗಳಂತ ಹೇಳಿದ್ರೆ ಸೋಯಾಬೀನ್ ಇದೆ, ಅದ್ರ ಜೊತೆಗೆ ನೆಲಗಡಲೆ ಇದೆ, ಅವನು 2 ಹುಳಾಗುತ್ತೆ. ಆದರೆ ಅವು ಬೇಳೆಕಾಳು ಅಂತ ಹೇಳಲ್ಲ, ಅದಕ್ಕೆ ಎಣ್ಣೆಕಾಳು ಅಂತ. ಎಣ್ಣೆಕಾಳು ಅಂತ ನಾವು ವರ್ಗೀಕರಣ ಆಗಿರುತ್ತೆ. ಇದು ಗಟ್ಟಿ ಕಾಳುಗಳು, ಅದನ್ನ ಬರೀ ಬೇಳೆಗೋಸ್ಕರನೇ ಬಳಸುವಂಥದ್ದು. ನಮ್ಮ ಆಹಾರ ಪದ್ಧತಿಯಲ್ಲೇ ಇದೆ, ಅನ್ನ ಸಾಂಬಾರು, ರೊಟ್ಟಿ ಮತ್ತೆ ಪಲ್ಯ. ಸೊ ಈ ತರ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಇರುವಾಗ ಅದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈಗ ನಮಗೆ ಏನು ಅವಶ್ಯಕತೆ ಇದೆ ಅಷ್ಟೊಂದು ಪ್ರೋಟೀನ್ ಅಥವಾ ಈ ಸಸಾರಜನಕದ ಅಂಶ ಸಿಗ್ತಾ ಇಲ್ಲ. ಈಗ ನಮ್ಮ ICMR ಏನಿದೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಪರಿಷತ್ತು, ಅದು ಒಬ್ಬರಿಗೆ 70 ಗ್ರಾಮ್ನಷ್ಟು ಈ ಬೇಳೆಕಾಳುಗಳು ದಿನಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇಹದ ಪ್ರೋಟೀನ್ ಅಂಶದ 50% ಭಾಗ ಆದ್ರೂ ಸಸ್ಯಮೂಲಗಳಿಂದ ಬರ್ಬೋದು. ಅದು ಬಿಟ್ರೆ ನಾವು ಅಕ್ಕಿ ತಗೊಳ್ತೀವಿ, ಅನ್ನ ಅದರಲ್ಲೂ ಇರುತ್ತೆ, ಹಣ್ಣುಗಳಲ್ಲಿ ಇರುತ್ತೆ, ಮತ್ತೆ ಮೀನು, ಮಾಂಸ, ಮೊಟ್ಟೆ ಎಲ್ಲದರಲ್ಲೂ ಇರುತ್ತೆ. ನಮ್ಮ ದೇಶದಲ್ಲಿ ಅದರಲ್ಲೂ ನೋಡಿದ್ರೆ ಎಲ್ಲರೂ ಮಾಂಸಾಹಾರಿಗಳಲ್ಲ, ಮುಖ್ಯವಾಗಿ ಶಾಖಾಹಾರಿಗಳು ಜಾಸ್ತಿ. ಆ ನಿಟ್ಟಿನಲ್ಲಿ ನೋಡಿದಾಗ 70 ಗ್ರಾಮ್ ಬೇಕಾಗುತ್ತೆ. ಈಗಿನ ಪರಿಸ್ಥಿತಿ ಅಂದ್ರೆ 2019 ಡೇಟಾ ನೋಡಿದ್ರೆ ನಮಗೆ ಸುಮಾರು 23 ಗ್ರಾಮ್ನಷ್ಟು ಈ ಸಸಾರಜನಕ ಏನಿದೆ ಕಡಿಮೆ ಸಿಗ್ತಾ ಇದೆ ನಮ್ಮ ಉತ್ಪಾದನೆಗೆ ಅನುಗುಣವಾಗಿ ನಾವು ನೋಡಿದ್ರೆ. ಸೊ ಈಗ ಈ ಉಳಿದ 23 ಗ್ರಾಮ್ ಏನಿದೆಯೋ ಅದನ್ನು ಪೂರೈಸೋದಕ್ಕೆ ನಮ್ಮ ಉತ್ಪಾದನೆಯ ಜೊತೆ ನಾವು ಹೊರ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಅದು ಸುಮಾರು 1,221 ಕೋಟಿ ರೂಪಾಯಿ ಅಷ್ಟು ದುಡ್ಡು ಕೊಟ್ಟು ನಾವು ಈ ಪ್ರೋಟೀನ್ ಪೂರೈಸಲು ಆಮದು ಮಾಡ್ತಾ ಇದ್ವಿ. ಸೊ ಈಗ ನಮ್ಗೆ ಇದೆಲ್ಲ ಇಷ್ಟೆಲ್ಲ ಮಹತ್ವ ಗೊತ್ತಿದೆ. ಸೊ ಹಾಗಾಗಿ ನಾವು ಅದನ್ನ ನಮ್ಮಲ್ಲೇನೆ ಬೆಳೆಯೋ ಹಾಗೆ ಮಾಡಬೇಕು. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲೂ ನಾವು ನೋಡಿದಾಗ ಹಸಿವು ಜಾಸ್ತಿ ಇದೆ. ಇನ್ನ ಎಲ್ಲರೂ ಈ ಹಸಿವಿನಿಂದ ಮುಕ್ತ ಆಗಿಲ್ಲ. ಹಸಿವು, ಪೋಷಕಾಂಶಗಳ ಕೊರತೆ ಅಥವಾ ಅಪೌಷ್ಟಿಕತೆ ನಡೆಯುತ್ತೆ, ನ್ಯೂನ ಪೋಷಣೆ ಇದು. ಸೊ ಇದೆಲ್ಲ ಇರೋದ್ರಿಂದ ಈ ವಿಶ್ವಸಂಸ್ಥೆ ಏನಿದೆ, ಈ ಬೇಳೆಕಾಳುಗಳ ಮಹತ್ವವನ್ನು ಅರಿತು ಜನಗಳು ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಕೃಷಿ ಪದ್ಧತಿಯಲ್ಲಿ ಇದನ್ನ ಉತ್ತೇಜನ ಕೊಡಬೇಕು ಅನ್ನೋದಕ್ಕೋಸ್ಕರ 2016 ಅಂತಾರಾಷ್ಟ್ರೀಯ ದ್ವಿದಳ ಅಥವಾ ಬೇಳೆಕಾಳು ವರ್ಷ ಅಂತಾನೆ ಘೋಷಿಸ್ತು. ವರ್ಷ 2016 ಅಂತಾರಾಷ್ಟ್ರೀಯ ಬೇಳೆಕಾಳುಗಳ ವರ್ಷ ಅಂತ ಘೋಷಿಸ್ತು. ತದನಂತರ ಏನಾಯ್ತು, ಇದಿಷ್ಟಕ್ಕೆ ಮುಗಿದ್ರೆ ಆಗೋದಿಲ್ಲ ಅಂತ ಅವಾಗ ಒಂದು ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂತು. ಏನಂದ್ರೆ ಪ್ರತಿ ವರ್ಷ ಫೆಬ್ರವರಿ 10 ಈ ಬೇಳೆಕಾಳುಗಳಿಗೆ ಒಂದು ಮೀಸಲಿಡದ ದಿನ, ಈ ದಿನ ಜನರಿಗೆಲ್ಲ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅದನ್ನ ನಾವು ಹೆಚ್ಚು ಹೆಚ್ಚು ಬೆಳೆದು ಮತ್ತೆ ಹೆಚ್ಚು ಹೆಚ್ಚು ಬಳಸೋದಕ್ಕೆ ಅನುವು ಮಾಡಿಕೊಡೋ ಒಂದು ಉದ್ದೇಶದಿಂದ ಈ ವಿಶ್ವ ಬೇಳೆಕಾಳು ದಿನ ಅಂತ ಯುಎನ್ ಅಥವಾ ವಿಶ್ವಸಂಸ್ಥೆ ನಿಗದಿಪಡಿಸಿದೆ. ಈ ಫೆಬ್ರವರಿ 10 ನಾವು ಅದನ್ನ ಆಚರಿಸ್ತಾ ಇದ್ವಿ. ಅಂದ್ರೆ 2019 ಇದು 2019 ಮೊದಲ ಬಾರಿಗೆ ಆಚರಿಸಲಾಯ್ತು. ಹಾಗೆ ಕಂಟಿನ್ಯೂಸ್ ಆಗಿ ಈಗ ಅದು ಪ್ರಚಲಿತದಲ್ಲಿದೆ, ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಈ ಉತ್ಪಾದನೆ ಉತ್ಪಾದಕತೆ ಪರಿಸ್ಥಿತಿ ನೋಡಿದ್ರೆ ಹೇಗಿದೆ ನಮ್ಮ ದೇಶದ ಒಂದು ಸ್ಥಿತಿಗತಿ ಅಂತೀರಿ? ಈಗ ನಮ್ಮ ದೇಶದ ಉತ್ಪಾದನೆಯನ್ನು ನಾವು ನೋಡಿದಾಗ ಇದನ್ನ ನಾವು ಒಂದು 28.34 ಹೆಕ್ಟೇರ್ಗಳಲ್ಲಿ ಬೆಳೀತಾ ಇದ್ವಿ. ಅದರ ಉತ್ಪಾದನೆ ನೋಡಿದ್ರೆ 23.2 ಅಷ್ಟಿದೆ. ಅಂದ್ರೆ ಸರಾಸರಿ ಒಂದು ಹೆಕ್ಟೇರ್ಗೆ 817 ಅಷ್ಟಿದೆ. ಆದ್ರೆ ಇದರ ಉತ್ಪಾದಕತೆ ನಾವು ಹೆಚ್ಚು ಮಾಡಬಹುದು ಅಥವಾ ಉತ್ಪಾದನೆಯನ್ನು ಹೆಚ್ಚು ಮಾಡಬಹುದು. ಯಾಕಂದ್ರೆ ನಮಗೆ ಅಷ್ಟೊಂದು ಬೇಕಿರೋಷ್ಟು ಸಿಗ್ತಾ ಇಲ್ಲ. ಸೊ ಅದನ್ನ ಏನೇನ್ ಮಾಡಿ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ನಾವು ಕಾರ್ಯಕ್ರಮ ಮಾಡಿ ಉತ್ಪಾದನೆ ಮಾಡೋದಕ್ಕೋಸ್ಕರ ಇದು ತುಂಬಾ ಅನುಕೂಲ. ಅಂದ್ರೆ ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ ಅಂತೀರಿ? ಈಗ ನಾವು ದ್ವಿದಳ ಧಾನ್ಯಗಳಲ್ಲಿ ಬೇಳೆಕಾಳುಗಳು ಅಂತ ನೋಡಿದ್ರೆ ಅದರಲ್ಲಿ ಮುಖ್ಯವಾಗಿ ಬರೋದು ಕಡಲೆ, ತೊಗರಿ, ನಂತರ ಅವರೇ ಬರುತ್ತೆ, ಹುರುಳಿ, ಅಲಸಂದೆ, ಈ ತರಹ ಬೆಳೆಗಳಿಗೆ ಹೆಸರು, ಉದ್ದು, ಇವೆಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಬರುವಂತಹ ಬೇಳೆಕಾಳು ಬೆಳೆಗಳು. ನಮ್ಮ ವಿವಿಧ ರಾಜ್ಯಗಳಲ್ಲಿ ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಹೌದು, ಇವು ಒಂದು 24% ಪ್ರೋಟೀನ್ ಹೊಂದಿರ್ತವೆ. ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಅತಿ ಹೆಚ್ಚು ಇರುತ್ತೆ. ಹಾಗಾಗಿ ಇದನ್ನ ಒಂದು ಸಸಾರಜನಕದ ಮೂಲ ಅಂತಾನೆ ಕರೀತೀವಿ. ಭಾರತದಲ್ಲಿ ನಾವು ನೋಡಿದ್ರೆ ರಾಜಸ್ಥಾನ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಈ ಮೂರು ರಾಜ್ಯಗಳಲ್ಲೇ ಇಡೀ ದೇಶದ 53% ಬೇಳೆಕಾಳುಗಳ ಉತ್ಪಾದನೆ ಆಗ್ತಾ ಇದೆ. ನಮ್ಮ ಕರ್ನಾಟಕ ಅದರಲ್ಲೂ ತುಂಬಾ ಹಿಂದಿದೆ. ಸೊ ಹಾಗಾಗಿ ನಾವು ಈಗ ಕರ್ನಾಟಕದಲ್ಲೇ ನಾವು ನೋಡಿದ್ರೆ ಹೆಚ್ಚಾಗಿ ಬೆಳೆಯೋದು ಕಡಲೆ ಮತ್ತು ತೊಗರಿ, ಈ ಎರಡೇ ದ್ವಿದಳ ಧಾನ್ಯಗಳು. ನಂತರ ನಾವು ಅವರೇನು ನೋಡಬಹುದು. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲೂ ನಾವು ಈ ದ್ವಿದಳ ಧಾನ್ಯಗಳೆಲ್ಲ ಬರುವಂತಹ ಬೇಳೆಕಾಳುಗಳಿಗೆ ಉತ್ತೇಜನ ನೀಡೋದು ತುಂಬಾನೇ ಅವಶ್ಯಕವಾಗಿದೆ. ಆದರೂ ನಾವು ಈ ದ್ವಿದಳ ಧಾನ್ಯದ ಒಂದು ಕಾಳುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹೌದು, ಇಷ್ಟೆಲ್ಲ ನಮ್ಮಲ್ಲಿ ಕೃಷಿ ಪ್ರದೇಶ ಇದ್ರೂ, ಇಷ್ಟು ಬೇಸಾಯ ಮಾಡ್ತಾ ಇದ್ರು ಕೂಡ ನಮ್ಮ ಉತ್ಪಾದನೆ ಉತ್ಪಾದಕತೆ ಯಾಕೆ ಕಡಿಮೆ ಆಗಿದೆ ಅಂತೀರಿ? ಇದರ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಇದನ್ನ ಒಂದು ಕಡೆಗಣಿಸಿದಂತಹ ಬೆಳೆಗಳ ತರ ನೋಡ್ತಾ ಇದೀವಿ. ಅದಕ್ಕೋಸ್ಕರನೇ ಈ ದ್ವಿದಳ ಧಾನ್ಯ ದಿನಾಚರಣೆ ಮಾಡ್ತಾ ಇರೋದು. ಸೊ ಯಾಕೆ ಅಂತ ಹೇಳಿದ್ರೆ ಇದರ ಉತ್ಪಾದನೆ ಸ್ವಲ್ಪ ಕಡಿಮೆ ಇದೆ. ಇದರ ಒಂದು ಗುಣ ಆತರ ಇರುತ್ತೆ. ಯಾಕಂತ ಹೇಳಿದ್ರೆ ಬೆಳವಣಿಗೆ ನಿರಂತರವಾಗಿ ನಡೀತಾ ಇರುತ್ತೆ. ಒಂದ್ಸಲ ಹೂ ಬಿಟ್ಟಾಗ ಅದಕ್ಕೆ ಕೀಟ ರೋಗ ಬಾಧೆ ಜಾಸ್ತಿ ಇರುತ್ತೆ. ಆಮೇಲೆ ಇದು ಸಾರಜನಕವನ್ನು ತನ್ನಲ್ಲಿ ತಾನೇ ತಯಾರು ಮಾಡ್ಕೊಳ್ಳುತ್ತೆ. ಸೊ ಆಗ ಈ ಶಕ್ತಿ ಏನಿದೆ ಗಿಡದಿಂದ ಬರೋದು, ಇದು ಆಹಾರ ಉತ್ಪಾದನೆ ಬದಲಾಗಿ ಅದಕ್ಕೂ ಹೋಗೋದ್ರಿಂದ ಬಳಕೆ ಆಗೋದ್ರಿಂದ ಇದರ ಒಂದು ಉತ್ಪಾದಕತೆ ಏನಿದೆ ಕಡಿಮೆ ಇದೆ. ಹಂಗಾಗಿ ನಾವು ನಮಗೆ ಲಾಭ ಸಿಗೋದಿಲ್ಲ ಅಂತ ಹೇಳಿ ಅದನ್ನ ತುಂಬಾ ಕಡಿಮೆ ಫಲವತ್ತತೆ ಇರುವಂತಹ ಮಣ್ಣಿನಲ್ಲಿ, ಆಮೇಲೆ ಖುಷ್ಕಿಯಲ್ಲಿ. ಈಗ ಉತ್ತಮವಾದ ಬೆಳೆಗಳು ಬೇಕು ಇಳುವರಿ ಅಂತ ಹೇಳಿದ್ರೆ ನಾವು ನೀರಾವರಿ ಕೊಡ್ತೀವಿ, ಫಲವತ್ತಾದ ಮಣ್ಣಲ್ಲಿ ಕೊಡ್ತೀವಿ. ಇದನ್ನ ಆ ತರ ಮಾಡ್ತಾ ಇಲ್ಲ. ಮತ್ತೆ ಪ್ರತಿ ಬೀಜದಿಂದ ಹೆಚ್ಚು ಬೀಜಗಳನ್ನ ಪಡೆಯೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಶೇಖರಣೆಯಲ್ಲಿ ಆಗುವ ಹಾನಿನೂ ತುಂಬಾ ಹೆಚ್ಚಿದೆ. ಸೊ ಹಾಗಾಗಿ ಇದರ ಉತ್ಪಾದನೆ ಏನಿದೆ ಕಡಿಮೆ ಇದೆ. ಜೊತೆಗೆ ತಾವು ತಿಳಿಸಿದಾಗೆ ಬಹಳಷ್ಟು ಕಡಿಮೆ ಫಲವತ್ತತೆ ಇರುವಂತ ಜಮೀನಲ್ಲಿ ಬೆಳಿತೀವಿ. ಹೌದು, ಕಡಿಮೆ ಫಲವತ್ತತೆಯಲ್ಲೂ ಅಷ್ಟು ಇಳುವರಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಕಲ್ಪಿಸಿಕೊಟ್ರೆ ಇನ್ನ ಅಧಿಕ ಇಳುವರಿನ ನಾವು ಪಡಿಬಹುದು. ಸೊ ಹೀಗೆ ಈ ವರ್ಷ ಏನು ನಾವು ಆಚರಣೆ ಮಾಡ್ತಾ ಇದೀವೋ ಈ ವಿಶ್ವ ಬೇಳೆಕಾಳು ದಿನ, ಇದರ ಧ್ಯೇಯ ವಾಕ್ಯ ಏನು ಅಂತ ಹೇಳಿದ್ರೆ, ಬೇಳೆಕಾಳು ಬೆಳೆಗಳಿಂದ ಸುಸ್ಥಿರ ಆಹಾರ ಪದ್ಧತಿ ಸಾಧಿಸಲು ಯುವ ಜನರ ಸಬಲೀಕರಣ. ಓಹೋ, ಹಂಗಂದ್ರೆ ಈಗ ನಾವು ಯುವ ಜನರಿಗೆ ಈ ಬೇಳೆಕಾಳು ಉತ್ಪಾದನೆ ಮಾಡಿ ಅದನ್ನ ಬಳಕೆ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಈ ವರ್ಷದ ಸಾಮರ್ಥ್ಯ ಅಭಿವೃದ್ಧಿ ಮಾಡಬೇಕಾಗತ್ತೆ, ಮಾಡಬೇಕಾಗಿರೋದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ, ಬಳಕೆ ಬಗ್ಗೆ ಹೆಚ್ಚಾಗಿ ನಾವು ಬಳಕೆನೂ ಇಲ್ಲಿ ಒತ್ತು ಕೊಡಬೇಕಾಗತ್ತೆ. ಅಂದ್ರೆ ಏನ್ ನಾವು ಸಮತೋಲನ ಆಹಾರ ಅಂತ ನಮ್ಮ ತಜ್ಞರು ಹೇಳ್ತಾ ಇರ್ತಾರಲ್ಲ, ಅದ್ರ ಕಡೆಗೆ ನಾವು ಗಮನ ಕೊಡಬೇಕಾಗತ್ತೆ. ಹೌದು, ಈಗ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ದ್ವಿದಳ ಧಾನ್ಯಗಳು ಇದಾವೆ. ಹೌದು, ಈಗ ನಮ್ಮ ಹುರುಳಿ ಹೌದು ಕಡಿಮೆ ಬೆಲೆಗೆ ಸಿಗುತ್ತೆ, ಅದನ್ನ ಬಳಸ್ಕೊಂಡು ಕೂಡ ನಾವು ಪ್ರೋಟೀನ್ ಅನ್ನ ಪಡ್ಕೋಬಹುದು, ಅಪೌಷ್ಟಿಕತೆ ಏನಿದೆ ಅದನ್ನ ಕಡಿಮೆ ಮಾಡಬಹುದಾಗಿದೆ. ಅದರಲ್ಲಿ ಅಪೌಷ್ಟಿಕತೆ ಸಮಸ್ಯೆ, ನ್ಯೂನ ಪೋಷಣೆ ಅಂತೀವಲ್ಲ, ಅದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನ ಮುಖ್ಯವಾಗಿ ಈ ಒಂದು ದ್ವಿದಳ ಧಾನ್ಯದ ಒಂದು ಪೌಷ್ಟಿಕತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ. ದ್ವಿದಳ ಧಾನ್ಯಗಳು ಯಾಕೆ ಅಷ್ಟು ಒತ್ತು ಕೊಡ್ತಾ ಇದ್ವಿ ಈ ಸಸಾರಜನಕದ ಮೂಲ ಅಂತ ಹೇಳಿದ್ರೆ, ಇದು ಬೇರೆ ಆಹಾರ ಧಾನ್ಯಗಳಿಗಿಂತ 2-3 ಪಟ್ಟು ಹೆಚ್ಚು ಸಸಾರಜನಕ ಹೊಂದಿದೆ. ಅಂದ್ರೆ 24% ಅಷ್ಟು ಪ್ರೋಟೀನ್ ಇದರಲ್ಲಿ ಇದೆ, ಅದ್ರ ಜೊತೆಗೆ ಇದರಲ್ಲಿ ಹೆಚ್ಚಿನ ನಾರಿನಂಶ ಇದೆ, ಅದ್ರ ಜೊತೆಗೆ ಕಬ್ಬಿಣ ಮತ್ತೆ ಜಿಂಕ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಇವೆಲ್ಲ ಇದಾವೆ. ಸೊ ಅದ್ರ ಜೊತೆಗೆ ಇನ್ನೊಂದು ಇದರ ಪ್ರಮುಖ ಗುಣ ಅಂತ ಹೇಳಿದ್ರೆ, ಇದರಲ್ಲಿರುವಂತಹ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್ಸ್ ಏನಿದೆ ಅದು ತುಂಬಾ ನಿಧಾನವಾಗಿ ರಕ್ತಕ್ಕೆ ಬಿಡುಗಡೆಯಾಗುತ್ತೆ. ಸೊ ಹಾಗಾಗಿ ಇದು ಹಲವಾರು ರೋಗಗಳನ್ನ ಹತೋಟಿ ಮಾಡೋದ್ರ ಜೊತೆಗೆ ನಮಗೆ ಉತ್ತಮವಾದ ಒಂದು ಪೌಷ್ಟಿಕತೆಯನ್ನು ಕೊಡೋದ್ರಿಂದ ನಾವು ಇದನ್ನ ಹೆಚ್ಚು ಒತ್ತು ಕೊಟ್ಟು ಬೆಳೆಸೋದಕ್ಕೆ ಹೇಳ್ತೀವಿ. ಇನ್ನು ಮುಖ್ಯವಾಗಿ ನಮ್ಮ ಈ ಕೃಷಿ ಪದ್ಧತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ದ್ವಿದಳ ಧಾನ್ಯದ ಬೆಳೆಗಳನ್ನ ಬಳಸ್ಕೊಳ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಇದು ತುಂಬಾನೇ ಮುಖ್ಯ ಕೃಷಿಯಲ್ಲಿ, ಯಾಕಂತೇಳಿ ಉತ್ಪಾದನೆ ಇದ್ರೆ ನಾವು ಬಳಕೆ ಮಾಡೋಕ್ಕೆ ಸಾಧ್ಯ. ಈಗ ನಮ್ಮ ಹೆಚ್ಚಿನ ಕೃಷಿಯಲ್ಲಿ ಏನು ಉತ್ಪಾದನೆ ನಾವು ನೋಡ್ತೀವೋ ಅದು 80% ಈ ಖುಷ್ಕಿ ಪ್ರದೇಶ ಅಥವಾ ಮಳೆಯಾಶ್ರಿತ ಪ್ರದೇಶದಿಂದಾನೇ ಬರುತ್ತೆ. ಅಂತ ಜಾಗಕ್ಕೆ ಈ ಬೆಳೆಗಳು ತುಂಬಾ ಸೂಕ್ತ. ಸೊ ಹಾಗಾಗಿ ನಾವು ಒಂದು ಉದಾಹರಣೆ ನೋಡಕ್ ಹೋದ್ರೆ, ಈ ನಾವು ಏನಕ್ಕೆ ಬೆಳೆಕಾಳುಗಳಿಗೆ ಇಷ್ಟು ಒತ್ತು ಕೊಡಬೇಕು ಅಂತ ಹೇಳಿದ್ರೆ, ಈಗ ನಾವು ನೀರು ತುಂಬಾನೇ ಮುಖ್ಯ. ಹೌದೌದು, ಇತ್ತೀಚಿನ ದಿನಗಳಲ್ಲಂತೂ ಮಳೆಯಲ್ಲಿ ಏನು ಏರುಪೇರು ಆಗ್ತಾ ಇದೆ ಅದರಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಈ ಪ್ರೋಟೀನ್ ಮೂಲ ಮಾಂಸಾಹಾರಿಗಳಿದ್ದಾರೆ, ಅವರು ಸೇಮ್ 1 kg ಆ ಪ್ರೋಟೀನ್ ತಯಾರ ಮಾಡೋದಕ್ಕೆ ಎಷ್ಟು ನೀರು ಬಳಕೆ ಅಂತ ನಾವು ಒಂದು ಉದಾಹರಣೆ ನೋಡಿದ್ರೆ, ಈ ಬೇಳೆಕಾಳು 1 kg ಉತ್ಪಾದನೆ ಮಾಡಕ್ಕೆ 360 liters ನೀರು ಬೇಕಾಗುತ್ತೆ. ಅದನ್ನ ನಾವು ಬೇರೆ ಮೂಲಗಳಲ್ಲಿ ಹೋಲಿಸಿದ್ರೆ, ಈಗ 1 kg ಕೋಳಿ ಮಾಂಸ ಅಂತ ಉತ್ಪಾದನೆ ಮಾಡೋದಕ್ಕೆ 4,325 liters ನೀರು ಬೇಕು. ಹಾಗೇನೆ ನಾವು ಕುರಿ ಮಾಂಸ ನೋಡಿದ್ರೆ ಅದು ಒಂದು ಪ್ರೋಟೀನ್ ಮೂಲ, ಸೊ ಅದಕ್ಕೆ 1 kg ಉತ್ಪಾದನೆಗೆ 5,520 liters ನೀರು ಬೇಕಾಗುತ್ತೆ. ಅದೇ ಈಗ ಗೋಮಾಂಸ ಹೆಚ್ಚು ಬಳಕೆಯಲ್ಲಿದೆ, ಅದನ್ನ ನಾವು ನೋಡಿದ್ರೆ 13,000 liters ನೀರು ಬೇಕಾಗುತ್ತೆ. ಅಂದ್ರೆ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ಈ ಸಸಾರಜನಕದ ಮೂಲ ಆಗಿರೋದ್ರಿಂದ ನಾವು ಇದನ್ನ ತುಂಬಾ ಹೆಚ್ಚು ಒತ್ತು ಕೊಟ್ಟು ಬೆಳಿಬೇಕಾಗಿದೆ. ಅಂದ್ರೆ ನಮ್ಮ ಪರಿಸರದ ದೃಷ್ಟಿಯಿಂದನೂ ಇದು ಬಹಳ ಅನುಕೂಲಕಾರಿ. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಾವು ಬೇರೆ ಬೆಳೆಗಳಿಗೆ ನೋಡಿದ್ರೆ ಈ ಸಾರಜನಕದ ಒಂದು ರಸಗೊಬ್ಬರ ಏನಿದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತೀವಿ, ಯಾಕಂದ್ರೆ ಅದಕ್ಕೆ ಬೇಕಾಗುತ್ತೆ ಬೆಳವಣಿಗೆಗೆ. ಗಿಡಗಳಲ್ಲಿ ಅದರ ಉತ್ಪಾದನೆ ಮಾಡೋಷ್ಟು ಶಕ್ತಿ ಇರೋದಿಲ್ಲ, ಆದ್ರೆ ಈ ದ್ವಿದಳ ಧಾನ್ಯಗಳು ಏನಿದಾವ ಈ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಬೇರು ಗಂಟುಗಳ ಮುಖಾಂತರ ಅದರಲ್ಲಿ ಸೂಕ್ಷ್ಮ ಜೀವಿಗಳಿಂದ ಅದನ್ನ ಬೆಳೆಗೆ ಸಿಗೋ ರೂಪದಲ್ಲಿ ಮಾಡುತ್ತೆ. ಹಾಗಾಗಿ ನಾವು ಏನ್ ಮಣ್ಣಿಗೆ ಹಾಕ್ತೀವಿ ಸಾರಜನಕ ಗೊಬ್ಬರಗಳು ಅವುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈ ತರ ನಾವು ಕಡಿಮೆ ಖರ್ಚಿನಲ್ಲಿ ಒಂದು ಉತ್ಕೃಷ್ಟವಾದ ಪ್ರೋಟೀನ್ ಮೂಲ, ಅದರಲ್ಲೂ ಮುಖ್ಯವಾಗಿ 9 amino acids ಇರ್ತವೆ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಿರುವಂಥವು, ಅದು ಬೇರೆ ಮೂಲಗಳಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ನಾವು ಇದನ್ನ ಕೃಷಿಯಲ್ಲಿ ತುಂಬಾ ಸುಲಭವಾಗಿ ಬಳಸ್ಕೊಂಡು ಬೆಳಿಬಹುದಾಗಿದೆ. ಅಂದ್ರೆ ಮುಖ್ಯವಾಗಿ ಏನು ಬೇರುಗಳಲ್ಲಿ ವಿಶೇಷವಾಗಿ ಗಂಟುಗಳಲ್ಲಿ ಏನು ಸಾರ್ವಜನಿಕ ಸ್ಥಿರೀಕರಿಸ್ತವೆ, ಆ ಬೆಳೆ ಕೊಯ್ಲಾದ್ಮೇಲೆ ಮಣ್ಣಿನ ಫಲವತ್ತತೆಗೆ ಅವು ಸೇರ್ಕೊಳ್ತವೆ. ಹೌದು, ಅದರಿಂದ ಮಣ್ಣಿನ ಫಲವತ್ತತೆ ವೃದ್ಧಿ ಆಗುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹೌದು, ಮಣ್ಣು ಸುಧಾರಣೆನೂ ಆಗುತ್ತೆ ಅಂತ ಹೇಳ್ಬೋದು. ಈ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಇದು ಬರೀ ಮಾನವರಿಗೆ ಮತ್ತೆ ಈ ಮೇವು ಏನ್ ಬರುತ್ತೋ ಅದು ಅದು ಉತ್ಕೃಷ್ಟವಾದ ಒಂದು ಮೇವು ಸಹ. ಈ ಗಿಡದ ಭಾಗ ಏನಿದೆಯೋ, ಯಾಕಂದ್ರೆ ಅದ್ರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ, ಹಾಲಿನ ಗುಣಮಟ್ಟ ಮತ್ತೆ ಜಾನುವಾರುಗಳ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಇಲ್ಲಿ ಏನಾಗುತ್ತೆ, ಈ ಗಿಡದಿಂದ ನಾವು ಪೋಷಕಾಂಶಗಳಂತೂ ಒಂದು ಈ ಸಾರಜನಕ ಗಂಟುಗಳಿಂದ ಬರೋದು ಅದು ಒಂದಾದ್ರೆ, ಅದ್ರ ಜೊತೆಗೆ ಈ ಹೂವು ಆದ್ಮೇಲೆ ಕಾಯಿ ಕಟ್ಟ ಸಮಯದಿಂದ ಹಿಡಿದು ಎಲೆಗಳು ಉದುರ್ತಾ ಬರ್ತವೆ, ಎಲೆಗಳು ಉದುರ್ತವೆ, ಹೂಗಳು ಉದುರ್ತವೆ ಉದುರ್ತವೆ. ಸೊ ಈಗ ಈ ಉದುರಿರುವಂತಹ ಏನು ಅಂಶಗಳಿದಾವಲ್ಲ, ಇದು ಸಾವಯವ ರೂಪದಲ್ಲಿ ಇರುತ್ತೆ. ಇದು ಮಣ್ಣಿನಲ್ಲಿ ಬೆರ್ತಾಗ ನಾವು ಈ ಪೋಷಕಾಂಶ ಅಂತ ಹೇಳಿದ್ರೆ ಅದನ್ನ ರಾಸಾಯನಿಕ ರೂಪ ಅಂತಾನೆ ಹೇಳ್ಬೋದು ಮಣ್ಣಿಂದು. ಇದು ಈ ಮಣ್ಣಿನ ಭೌತಿಕ ಗುಣ ಏನಿದೆ, ನೀರ್ ಹಿಡಿದಿಟ್ಕೊಳ್ಳೋದಾಗ್ಲಿ, ಗಾಳಿನ ಹಿಡಿದಿಟ್ಕೊಳ್ಳೋದು, ಅದನ್ನ ಅನುಕೂಲಕರ ಮಾಡಿ ಮಣ್ಣಿನ ಒಂದು ರಚನೆ ಏನಿದೆ ಅದು ಉತ್ತಮಗೊಳಿಸುತ್ತೆ. ಅದ್ರ ಜೊತೆಗೆ ಈ ಸಾವಯವ ಅಂಶ ಏನಿದೆಯೋ ಇದು ಸೂಕ್ಷ್ಮ ಜೀವಿಗಳಿಗೆ ಆಹಾರ. ಈ ಸಾವಯವ ಅಂಶ ಇದ್ರಷ್ಟೇ ಸೂಕ್ಷ್ಮ ಜೀವಿಗಳು ಬದುಕಿರ್ತವೆ. ಸೊ ಹಾಗಾಗಿ ಈ ತರ ನಾವು ಬೆಳೆಗಳು ಬೆಳೆದಾಗ ಮಣ್ಣಿನ ಜೈವಿಕ ಭೌತಿಕ ಮತ್ತು ರಾಸಾಯನಿಕ ಗುಣಗಳಲ್ಲೂ ಒಂದು ಸುಧಾರಣೆ ಕಂಡು ನಾವು ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಸುಸ್ಥಿರತೆಯನ್ನು ನೋಡಬಹುದು. ಅಂದ್ರೆ ಮಣ್ಣಿನ ಸುಧಾರಣೆಗೂ ಕೂಡ ಇವು ಸಾಕಷ್ಟು ಕೊಡುಗೆಯನ್ನು ಕೊಡ್ತವೆ ಅಂತ ಕೊಡ್ತವೆ ಹೇಳಬಹುದು. ಈಗಾಗಲೇ ತಾವು ತಿಳಿಸಿದ್ರಿ, ಇವು ಬಹಳಷ್ಟು ಕಡಿಮೆ ನೀರನ್ನ ಬಳಸಿಕೊಂಡು ಬೆಳೆಯುವಂತ ಬೆಳೆಗಳು, ಆದ್ರಿಂದ ಇವುಗಳನ್ನು ಪರಿಸರ ಸ್ನೇಹಿ ಅಂತ ನಾವು ಪರಿಗಣಿಸಬಹುದು. ಇದಲ್ಲದಲ್ಲೇ ಇನ್ಯಾವ್ಯಾವು ಪರಿಸರ ಸ್ನೇಹಿ ಗುಣಗಳು ಈ ದ್ವಿದಳ ಧಾನ್ಯದ ಬೆಳೆಗಳು ಅಥವಾ ಬೇಳೆಕಾಳು ಬೆಳೆಗಳಲ್ಲಿ ಇದಾವೆ ಅಂತೀರಿ? ಈಗ ಮುಂದಿನ ದಿನಗಳಲ್ಲಿ ಏನು ಹವಾಮಾನ ಬದಲಾಗ್ತಾ ಇದೆ, ವಾತಾವರಣ ಯಾಕೆ ಅಂತ ಹೇಳಿದ್ರೆ ಇದು ಗ್ಲೋಬಲ್ ವಾರ್ಮಿಂಗ್ ಅಂತ ತಾಪಮಾನ ಏರಿಕೆ ಅಂತ ಹೇಳ್ತಾ ಇದೀವಲ್ಲ. ಸೊ ಅದಕ್ಕೆ ನಾವು ಈಗ ಸದ್ಯಕ್ಕೆ ಏನ್ ಹೇಳ್ತೀವಿ, ವಾತಾವರಣ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಓ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀವಿ, ಫ್ರಿಡ್ಜ್ ಇಂದ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಎಲ್ಲ ಬಂದಿದಾವೆ, ಮತ್ತೆ ವಸ್ತುಗಳನ್ನ ಸುಟ್ಟಾಗ ಬರಂತ ಹೊಗೆ ಅಂತ ಹೇಳ್ತೀವಿ. ಆದ್ರೆ ನಿಜ ಅಂಶದಲ್ಲಿ ನಾವು ನೋಡಿದಾಗ ಈ ನೈಟ್ರೋಜನ್ ಅನಿಲ ವಾತಾವರಣದಲ್ಲಿ ಅದು ಈ ಬೇರೆ ಎಲ್ಲಾ ಮಾಲಿನ್ಯ ಮಾಡ್ತಾವಲ್ಲ ಅದಕ್ಕಿಂತ 300 ಪಟ್ಟು ಹೆಚ್ಚು ತಾಪಮಾನ ಹೀರ್ಕೊಂಡು ಇಟ್ಕೊಳ್ಳುತ್ತೆ. ತಾಪಮಾನ ಏನ್ ಏರಿಕೆ ಆಗ್ತಾ ಇದೆಯೋ ಅದಕ್ಕೆ ಈ ನೈಟ್ರೋಜನ್ ತುಂಬಾ ಕಾರಣ. ಸೊ ಇದನ್ನ ನಾವು ಮರ್ತು ಬಿಟ್ಟಿದೀವಿ. ಈ ಜೀವಿಗಳು ಏನಿದೆ ಇದು ವಾತಾವರಣದಲ್ಲಿರುವಂತಹ ಸಾರಜನಕನ ತಗೊಂಡು ಬೆಳೆಗಳಿಗೆ ಕೊಡುತ್ತೆ. ಅದು ಯಾವ ತರ ಕೊಡುತ್ತೆ ಅಂತ ಹೇಳಿದ್ರೆ ಅದು ಉತ್ಪಾದನೆ ಮಾಡಿದ ಆಹಾರ ಏನಿದೆ ನಮಗೆ ರುಚಿಕರವಾದ ಮತ್ತೆ ಶಕ್ತಿಯುತವಾದ ರೂಪದಲ್ಲಿ ವಾಪಸ್ ಕೊಡುತ್ತೆ. ಸಾರಜನಕ ವಾತಾವರಣದಲ್ಲಿ ಕಡಿಮೆ ಮಾಡಿ ನಮಗೆ ಉತ್ತಮವಾದ ರುಚಿಕರ ಆಹಾರ ಕೊಡುತ್ತೆ. ಹಾಗಾಗಿ ಈ ತಾಪಮಾನ ಏನಿದೆ ಅದು ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ನೋಡ್ತಾ ಇದ್ದೀವಿ. ಸೊ ಇದು ವಾತಾವರಣದಲ್ಲಿರುವಂತಹ ಈ ಕಾರ್ಬನ್ ಅನ್ನ, ಕಾರ್ಬನ್ ಜಾಸ್ತಿನೇ ಬಿಸಿಯನ್ನ ಹೀರ್ಕೊಳ್ಳುತ್ತೆ ತಾಪಮಾನ, ಅದನ್ನು ಇದು ಸಮರ್ಥವಾಗಿ ಬಳಸ್ಕೊಂಡು ಅದು ನಮಗೆ ಆಹಾರ ತಯಾರು ಮಾಡಿಕೊಡುತ್ತೆ. ಸೊ ಹಂಗಾಗಿ ಒಂದು ಇದು ನಾವು ಗೊಬ್ಬರ ಹಾಕಿದ್ಮೇಲೆ ಅದು ಪೋಲಾಗಿ ಮತ್ತೆ ಅದು ನೈಟ್ರೋಜನ್ ವಾತಾವರಣಕ್ಕೆ ಸೇರ್ಕೊಂಡು ತಾಪಮಾನ ಜಾಸ್ತಿ ಮಾಡೋದನ್ನ ತಡೆಗಟ್ಕೊಳ್ಳೋ ಜೊತೆಗೆ ವಾತಾವರಣದಲ್ಲಿ ಇರೋದು ಹೀರ್ಕೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಇದು ಪರಿಸರ ಸ್ನೇಹಿ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೆಳೆಗಳು ಏನಿದಾವೆ ಇವು ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತಾನು ಹೇಳ್ಬೋದು. ಅಂದ್ರೆ ಹವಾಮಾನ ಚತುರ ಬೆಳೆಗಳು. ಈಗ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಏನ್ ಏರಿಕೆ ಆಗ್ತಾ ಇದ್ವೋ ಅದ್ರ ಪ್ರಕಾರ ಒಂದು ಸಮೀಕ್ಷೆ ಮಾಡಿರೋದ್ರಲ್ಲಿ, ಸಂಶೋಧನಾ ಸಮೀಕ್ಷೆಯಲ್ಲಿ ತಾಪಮಾನ 2-3 degrees ಜಾಸ್ತಿ ಆದಂಗೆಲ್ಲ ಬೆಳೆಯ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ. ಆದ್ರೆ ಈ ಬೆಳೆಗಳು ಏನಿದೆ ಅಧಿಕ ತಾಪಮಾನ ಇದ್ರೂ ಸಹ ಅದರ ಜೊತೆಗೆ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇದ್ರೂ ಅದನ್ನ ಸಮರ್ಥವಾಗಿ ತಗೊಂಡು ಬಳಸ್ಕೊಂಡು ಇಳುವರಿ ಕೊಡುತ್ತೆ. ಹೊಂದ್ಕೊಂಡು ಈಗ ಬದಲಾದ ಒಂದು ವಾತಾವರಣಕ್ಕೆ ಹವಾಮಾನಕ್ಕೆ ಇವು ತುಂಬಾ ಸೂಕ್ತ ರೀತಿಯಲ್ಲಿ ಅಳವಡಿಸಿಕೊಂಡು ಇಳುವರಿ ಕೊಡುವಂತಹ ಒಂದು ಶಕ್ತಿಗಳು ಹೊಂದಿದೆ ಈ ಬೆಳೆಗಳಲ್ಲಿ. ಇನ್ನೊಂದು ಗುಣ ಅಂತ ಅಂದ್ರೆ ಇವು ಅಲ್ಪಾವಧಿ ಬೆಳೆಗಳು ಕೂಡ. ಕೆಲವೊಂದು ಈಗ ನಾವು ಕಡಲೆ ತಗೋಬಹುದು, ಹೆಸರು, ಉದ್ದು, ಇವೆಲ್ಲ ಬಹಳ ಕಡಿಮೆ ಕಾಲದಲ್ಲಿ ಬರುವಂತಹ ಬೆಳೆಗಳು, ಹುರುಳಿ ಆಗ್ಬಹುದು, ಇವೆಲ್ಲ ಕೂಡ ಅದು ಒಂದು ವಿಶೇಷವಾದ ಗುಣ ನಮ್ಮ ಬೇರೆ ಬೆಳೆ ಪದ್ಧತಿಗಳಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ. ನಿಜ, ಈಗ ಇದನ್ನ ನಾವು ಹೇಗೆ ಹೇಳ್ಬಹುದು ಅಂತ ಹೇಳಿದ್ರೆ ಈಗ ನಮ್ಗೆ ಏನು ಸಸಾರಜನಕದ ಕೊರತೆ ಇದೆ, ಅದು ನೀಗಿಸೋದಕ್ಕೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ದ್ವಿದಳ ಧಾನ್ಯ ಬೆಳಿಬೇಕು, ಅದಕ್ಕೆ ಹೆಚ್ಚು ಹೆಚ್ಚು ಜಾಗ ಬೇಕು. ಈಗ ಹೆಚ್ಚು ಹೆಚ್ಚು ಜಾಗ ನಮಗೆ ಸಿಗೋದಿಲ್ಲ, ಯಾಕಂದ್ರೆ ನಮಗೆ ಒಂದು ಭೂ ಪ್ರದೇಶ ಏನಿದೆ ಅದು ಎಷ್ಟಿದೆ ಅಷ್ಟೇ ಇರುತ್ತೆ, ಅದನ್ನು ಹೆಚ್ಚು ಮಾಡಕ್ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡಬಹುದು ಈ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಅಂದ್ರೆ, ಈಗ ಉತ್ಪಾದಕತೆ ಏನಿದೆ ಪ್ರತಿ ಯೂನಿಟ್ ಲ್ಯಾಂಡ್ಗೆ, ಗೊತ್ತಾದ ಪ್ರದೇಶಕ್ಕೆ, ಗುರುತಾದ ಪ್ರದೇಶದಲ್ಲಿ ಉತ್ಪಾದಕತೆಯನ್ನು ಹೆಚ್ಚು ಮಾಡಬೇಕು, ಅದು ಒಂದು ದಾರಿ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ 20-30% ನಾವು ಉತ್ಪಾದಿಸಿದ ಕಾಳುಗಳೇನಿದೆಯೋ ಅದು ಈ ಶೇಖರಣೆಯಲ್ಲಿ ಹಾನಿಯಾಗ್ತಾ ಇದೆ, ಆ ಹಾನಿಯನ್ನ ತಡೆಗಟ್ಟಕೊಳ್ಳೋದು ಶೇಖರಣೆಯನ್ನ ನಾವು ಸಂಗ್ರಹಣೆ ಸಂಗ್ರಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇದು ಉತ್ಪಾದನೆ ಮಾಡಬಹುದು. ಅದ್ರ ಜೊತೆಗೆ ಈಗ ನಾವು ಪ್ರದೇಶ ಏನಿದೆ ಬೆಳೆಯುವಂತ ಪ್ರದೇಶನ ಹೆಚ್ಚು ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಇದನ್ನ ನಾವು ಈ ನಮ್ಮ ಬೆಳೆ ಪದ್ಧತಿಯಲ್ಲಿ ಜೊತೆ ಸುಲಭವಾಗಿ ಸೇರಿಸಬಹುದು. ಕಾರಣ ಏನಂತ ಹೇಳಿದ್ರೆ ಇವು ಅಲ್ಪಾವಧಿ ಬೆಳೆಗಳು, ಆಮೇಲೆ ಆ ಬೆಳೆಗಳಿಗೆ ಬೇಕಿರುವಂತ ಪೋಷಕಾಂಶಗಳು ಇವು ಹೀರದಿಲ್ಲ, ಯಾಕಂದ್ರೆ ಇವು ತಮ್ಮದೇ ಆದ ಒಂದು ಪೋಷಕಾಂಶ ಮಾಡ್ಕೊಳ್ತವೆ, ಮಾಡ್ಕೊಳ್ಳುವಂತ ಶಕ್ತಿ ಇದೆ. ಅದ್ರ ಜೊತೆಗೆ ಇದು ಕಡಿಮೆ ನೀರನ್ನು ಬಳಸ್ತವೆ. ಸೊ ಹಾಗಾಗಿ ನಾವು ಈಗ ಏನು ಬೇರೆ ಬೆಳೆಗಳು ಹಾಕಿರ್ತೀವೋ ಸ್ವಲ್ಪ ಹೆಚ್ಚು ಅಂತರದಲ್ಲಿರುವಂತಹ ಬೆಳೆಗಳ ಮಧ್ಯೆಯಲ್ಲೇ ನಾವು ಬೆಳಿಬಹುದು. ಇದನ್ನ ಯಾವ್ಯಾವ ತರ ಸೇರಿಸಬಹುದು ಅಂದ್ರೆ, ಒಂದು ಮುಖ್ಯ ಬೆಳೆ ಏನಿರುತ್ತೋ ಮುಂಗಾರು ಹಂಗಾಮಿನಲ್ಲಿ ಅದಕ್ಕಿಂತ ಮುಂಚೆನು ಬೆಳಿಬಹುದು. ಉದಾಹರಣೆಗೆ ಅಲಸಂದೆ, ಅದೊಂದು ಬೆಳೆ ತೆಗೆದು ಬಿಟ್ಟು ಆಮೇಲೆ ನಮ್ಮ ಮುಖ್ಯ ಬೆಳೆ ಹಾಕೊಂಡು ರಾಗಿ ಹಾಕಬಹುದು ಹಾಕಬಹುದು. ಅದ್ರ ಜೊತೆಗೆ ಇದ್ರ ಮತ್ತೆ ಫ್ಲೆಕ್ಸಿಬಿಲಿಟಿ ಏನಂತೀವೋ ಅದು ಏನಂತ ಹೇಳಿದ್ರೆ, ಈ ಕಟಾವು ಆದ್ಮೇಲೂ ಬೆಳಿಬಹುದು. ಇದು ಹಿಂಗಾರಲ್ಲಿ ಈವನ್ ಭತ್ತದ ಗದ್ದೆಯಲ್ಲೂ ಭತ್ತ ಕಟಾವು ಮಾಡಿದ್ಮೇಲೆ ಇರುವಂತಹ ತೇವಾಂಶದಲ್ಲೇ ಈ ಬೆಳೆನೂ ಬೆಳ್ಕೋಬಹುದು. ಸೊ ಅದ್ರ ಜೊತೆಗೆ ನಾವು ಆ ಹಂಗಾಮಿನಲ್ಲೇನೆ ಎರಡೂ ಬೆಳೆಗಳನ್ನು ಜೊತೆಯಾಗಿ ಅಂತರ್ ಬೆಳೆಯಾಗಿ ಕೂಡ ಇದನ್ನ ಬೆಳಿಬಹುದು. ಸೊ ಅಷ್ಟೊಂದು ಈ ಬೆಳೆಗಳು ನಮಗೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತವೆ, ಹೊಂದಿಕೊಳ್ಳುವಂತ ಒಂದು ಬೆಳೆಗಳು ಅಂತ ನಾವು ಗುಣ ಇದರಲ್ಲಿ ಇದೆ. ಮತ್ತೆ ಮಣ್ಣಿನ ಕೊಚ್ಚಣೆನೂ ಕೂಡ ಇವು ತಡೆಗಟ್ಟ, ಹೌದು, ಇದು ಬೇಗ ಬೆಳೆದ್ಬಿಟ್ಟು ಭೂಮಿ ಮೇಲೆ ಹರಡ್ಕೊಳ್ಳೋದ್ರಿಂದ ಮಳೆ ಬಂದಾಗ ಅದರ ತೀವ್ರತೆ ಏನಿದೆ ಮಣ್ಣಿನ ಮೇಲೆ ಬೀಳದೇ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಇದರಿಂದನೂ ನಾವು ಕೃಷಿ ಉತ್ಪಾದನೆಯನ್ನ ಒಂದು ಹೆಚ್ಚಿಸಬಹುದು ಅಂತಾನೆ ಹೇಳ್ಬಹುದು. ಮತ್ತೆ ಈ ಉಳಿಕೆ ತೇವಾಂಶ ಇರುತ್ತಲ್ಲ ಅದನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ಳುತ್ತೆ, ಸಮರ್ಥವಾಗಿ ಸದ್ಬಳಕೆ ಆಗುತ್ತೆ. ಸೊ ಈಗ ಇದು ನಾವು ಹೊದಿಕೆ ಬೆಳೆ ಅಂತ ಏನ್ ಹೇಳಿದ್ವೋ ಇದು ನಮ್ಗೆ ಫಲವತ್ತಾಗಿರೋ ಮಣ್ಣು ಏನಿದೆಯೋ ಅದು ಕೊಚ್ಕೊಂಡು ಹೋಗ್ಬಿಟ್ರೆ ಅದನ್ನು ತಯಾರು ಮಾಡೋದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುತ್ತೆ, ಅದರಲ್ಲೇ ಪೋಷಕಾಂಶಗಳನ್ನು ಇರೋದು. ಸೊ ಹಂಗಾಗಿ ಈ ಬೆಳೆಗಳು ಕೊಚ್ಚಣೆಯನ್ನು ತಡೆಯೋದ್ರಿಂದ ನಾವು ಒಂದು ಕೃಷಿ ಭೂಮಿಯ ಒಂದು ಸುಸ್ಥಿರತೆಯನ್ನು ಕಾಪಾಡಬಹುದು ಅಂತಾನೆ ಹೇಳ್ಬಹುದು. ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಈ ಬೆಳೆಗಳನ್ನು ನಾವು ನೋಡಿದಾಗ ಇದು ನಮಗೆ ಒಂದು ಉತ್ಕೃಷ್ಟವಾದ ಮತ್ತೆ ರುಚಿಕರವಾದ ಆಹಾರ ಕೊಡುತ್ತೆ, ವಾತಾವರಣಕ್ಕೆ ಯಾವುದೇ ತೊಂದರೆ ಕೊಡೋದಿಲ್ಲ, ಇದು ಪರಿಸರ ಸ್ನೇಹಿ ಇದೆ. ಅದರ ಜೊತೆಗೆ ಇದು ವಿಪರೀತ ಹವಾಮಾನ ಪರಿಸ್ಥಿತಿಯಲ್ಲೂ ಸಹ ಇಳುವರಿ ಕೊಡೋದ್ರಿಂದ ಇಂತಹ ಬೆಳೆಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ, ನೀರು ಕಡಿಮೆ, ಪೋಷಕಾಂಶನೂ ಕಡಿಮೆ, ಬೇರೆ ಯಾವುದಕ್ಕೂ ಅದು ತೊಂದರೆ ಕೊಡದ ಹಾಗೆ ಬೆಳೆಯೋದ್ರಿಂದ ಈ ತರಹದ ನಾವು ಎಂತೆಂತಾದ ದಿನಗಳನ್ನು ಆಚರಿಸ್ತೀವಿ, ಇದನ್ನು ನಾವು ಈ ಬೆಳೆಕಾಳ ದಿನ ಆಚರಿಸಿ ಇದರ ಒಂದು ಮಹತ್ವದ ಬಗ್ಗೆ ಈ ಮುಖ್ಯವಾಗಿ ಯುವ ಜನತೆಗೆ ಮತ್ತೆ ಜನಸಾಮಾನ್ಯರ ಜೊತೆಗೆ ಕೃಷಿಯಲ್ಲಿ ತೊಡಗಿರುವಂತಹ ರೈತರಿಗೂ ನಮ್ಮ ಈ ಕೃಷಿ ಸಂಶೋಧನೆಯಿಂದ ಏನೇನು ಹೊರಗಡೆ ಬಂದಿರುವಂತಹ ತಳಿಗಳಾಗ್ಲಿ ತಂತ್ರಜ್ಞಾನಗಳಾಗ್ಲಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಅಳವಡಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಉತ್ತಮ ಪರಿಸರದ ಜೊತೆಗೆ ಈ ಆಹಾರ ಕೊರತೆ, ಕುಪೋಷಣೆ ಇವೆಲ್ಲವನ್ನು ನಾವು ನಿವಾರಿಸಬಹುದು. ಈ ನಿಟ್ಟಿನಲ್ಲಿ ಏನು ನಾವು ಬೆಳೆಕಾಳು ದಿನ ಆಚರಿಸ್ತಾ ಇದ್ವಿ 10 ಫೆಬ್ರವರಿ, ಇದನ್ನ ನಾವು ತುಂಬಾ ಅವಶ್ಯಕತೆ ಇದೆ ಆಚರಿಸುವಂತದ್ದು. ಸೊ ಹಾಗಾಗಿ ನಾವು ಇದನ್ನ ಎಲ್ಲರೂ ಒಂದು ಮಹತ್ವದ ದಿನವಾಗಿ ಆಚರಿಸಬೇಕು, ಆಚರಿಸಿ ಅದನ್ನ ಏನು ನಾವು ಈ ಬೆಳೆಕಾಳುಗಳ ಬಗ್ಗೆ ತಿಳ್ಕೊಂಡಿರ್ತೀವಿ ಅದನ್ನ ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಬೇಳೆಕಾಳುಗಳ ಒಂದು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂತಂದರೆ ಡಾಕ್ಟರ್ HM ಅತಿಕುರ್ ರೆಹಮಾನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9739315550. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9739315550. ತುಂಬ ಸಂತೋಷ ಡಾಕ್ಟರ್ ಅತಿಕುರ್ ರೆಹಮಾನ್ ಅವರೇ, ತಾವು ವಿಶ್ವ ದ್ವಿದಳ ಧಾನ್ಯದ ದಿನದ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಏನ್ರಪ್ಪ ನೀವೆಲ್ಲ ಎಬಿಎಆರ್ಕೆ ಕಾರ್ಡ್ ಮಾಡಿಸಿದ್ದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್, ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡ್ಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ. ಸಮಯ 6 ಗಂಟೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಕ ನಾದ ಕನ್ನಡ ಕೀಲಿಮಣೆಯ ನಿರ್ಮಾತೃ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿವಾಕರ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 9:05 ರೇಡಿಯೋ ಧಾರಾವಾಹಿ ಮನೆ ಮನೆಯ ಜಗತ್ತು ಭಾಗ 6, ರಚನೆ ಬೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. 9:30 ಕನ್ನಡ ಭಾರತಿ ಕಾರಂತರ ಕಾದಂಬರಿಗಳು ಮತ್ತು ಸ್ತ್ರೀ ಪಾತ್ರಗಳು, ಈ ಕುರಿತು ಮಾತನಾಡುತ್ತಾರೆ ಡಾ ಮಲ್ಲಿನಾಥ ಎಸ್ ತಳವಾರ್. ನಂತರ ಜಾನಪದ ಜೀವನ ಮೌಲ್ಯ, ಈ ವಿಷಯವಾಗಿ ಡಾ ಹನುಮಂತರಾವ್ ಬಿ ದೊಡ್ಡಮನಿ ಅವರಿಂದ ಭಾಷಣ. ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 10:00 ನಾಟಕ ಬಾಸ್ ಬಂದರು ಬಾಸ್, ರಚನೆ ಸುಶೀಲಾ ಸೂರ್ಯನಾರಾಯಣ, ನಿರ್ದೇಶನ HS ಸರಸ್ವತಿ. 10:30 ಲೋಕಸಭೆಯ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.